9487729. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಮುಂಗಾರು ಬೆಳೆಯಲ್ಲಿ ಕಳೆನಾಶಕಗಳ ನಿರ್ವಹಣೆ ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವರಾಜ್ ಎಸ್ ಏಣಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಹೇಮಂತ್ ರಾಂಬಡಿಗಿ. ನಮ್ಮೆಲ್ಲ ರೈತ ಬಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಮುಂಗಾರು ಬೆಳೆಯಲ್ಲಿ ನಾವು ಕಳೆನಾಶಕಗಳನ್ನು ಬಳಸುವುದರಿಂದ ಮುಂದೆ ಬರಬಹುದಾದಂಥ ಕಳೆಗಳನ್ನು ಒಂದು ಹಂತದವರೆಗೆ ನಾವು ನಿರ್ವಹಣೆ ಮಾಡಿದಂಗೆ ಆಗುತ್ತೆ. ಹಾಗಾಗಿ ಪ್ರಾರಂಭದ ಹಂತದಲ್ಲಿ ಕಳೆಗಳು ಇಲ್ಲದಂಗೂ ಆಗುತ್ತೆ, ಬೆಳೆಗಳು ಸಮೃದ್ಧವಾಗಿ ಬರ್ತವು ಅನ್ನುವಂಥದ್ದು. ಹಾಗಾಗಿ ಎಲ್ಲಿ ಬಹಳ ಕಳೆಗಳ ಕಾಟ ಇದೆ ಅಲ್ಲಿ ಕಳೆನಾಶಕಗಳನ್ನು ಕೂಡ ಬಳಸ್ಬೋದು ಅಂತೇಳಿ ತಜ್ಞರು ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ಬಸವರಾಜ್ ಎಸ್ ಏಣಗಿ ಅವರು. ಇವರು ಬೆಳೆ ತಜ್ಞರು, ಬೇಸಾಯ ತಜ್ಞರು, ಅದರಲ್ಲಿ ಮುಖ್ಯವಾಗಿ ಶೇಂಗಾ ಬೇಸಾಯದ ತಜ್ಞರು ಇವರು. ಈಗ ನಮಗೆ ಈ ಕಳೆನಾಶಕಗಳ ಬಳಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಈ ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ಈ ಸದ್ಯಕ್ಕೆ ಡಾಕ್ಟರ್ ಏಣಗಿ ಅವರಿಗೆ ನಾ ಕೇಳೋದೇನೆಂದರೆ ಮಳೆ ಸ್ವಲ್ಪ ತಡನ ಆಯ್ತು ಸರ್? ಖಂಡಿತವಾಗಿ ಸರ್. ನಾವು ಮುಂಗಾರಿಯಲ್ಲಿ ಬಿತ್ತಬಹುದಾದಂಥ ಬೆಳೆಗಳನ್ನು ಬಿತ್ತು ಸ್ವಲ್ಪ ಕಷ್ಟ ಆಗುತ್ತಾ? ಕಷ್ಟ ಆಗ್ತತಿ. ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಂತಂತಂದರೆ ವಿಶೇಷವಾಗಿ ಕಳೆದ 3 ವರ್ಷಗಳಿಗೆ ಹೋಲಿಸಿದರೆ ಈ ಸರದ ಮುಂಗಾರು ಪೂರ್ವ ಮಳೆಗಳು ಅಂತ ನಾವೇನಂತೆ ವಾಡಿಕೆಯಲ್ಲಿ ಅಡ್ಡ ಮಳೆ ಅಥವಾ ಸ್ಥಾನಿಕ ಮಳೆಗಳು ಅಂತ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದೇ ದೊಡ್ಡ ಮಳೆಗಳು, ನೀರು ಹರಿಯುವಂಥ ಮಳೆಗಳು ಆಗಲಿಲ್ಲ. ಹೀಗಾಗಿ ವಿಶೇಷವಾಗಿ ಭೂಮಿಯಲ್ಲಿ ನಾವು ಕಾಲಿಟ್ಟಾಗ ತಳಹಸಿ ಅನ್ನೋದು ಒಂದು ಆಡುಪದ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾವು ಹೇಳ್ತಿರ್ತೀವಿ. ತಳಹಸಿ ಇದೆ, ಈ ಸಲ ಬಹಳ ಸ್ವಲ್ಪ ಬಿತ್ತಿದ್ರೂ ಹುಟ್ಟಿದ್ರೂ ಸಾಕು, ಒಂದು ತಿಂಗಳು ಬೆಳೆ ನಿರ್ವಹಣೆ ಸಾಧ್ಯ ಅಂತ. ಬಟ್ ಅಂತಹ ಧೈರ್ಯ ಈಗ ರೈತರಲ್ಲಿ ಮೂಡುತ್ತಿಲ್ಲ. ಯಾಕಂತಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಂತ ಹೇಳಿಕೊಳ್ಳುವಂತಹ ಗಣನೀಯವಾದಂಥ ಸ್ಥಾನಿಕ ಅಡ್ಡ ಮಳೆಗಳು ನಮ್ಮ ಬರಲಿಲ್ಲ. ಅದೇ ರೀತಿ ಮೇ 25 ಜೂನ್ 7 ಮಟ್ಟ ನಾವು ಏನು ಒಂದು ರೋಹಿಣಿ ಮಳೆಯ ಸಂದಿಗ್ಧ ಹಂತ ಅಂತೇವಲ್ಲ, ನಮ್ಮ ತಲೆ ತಲಾಂತರದಿಂದ ನಮ್ಮ ಸಂಪ್ರದಾಯ ಪ್ರಕಾರ ರೋಹಿಣಿ ಮಳೆ ಅಂದರೆ ಏನಪ್ಪಾ ಅಂತಂತಂದರೆ ಅಲಸಂದಿ, ಹೆಸರು, ಉದ್ದು ಈ 3 ಬೆಳೆಗೆ ಒಂದು ಪ್ರಶಸ್ತ ಕಾಲ ಅಂತಂತಂತೀವಿ. ಈ ರೀತಿ ಮುಂಗಾರು ಕೈಕೊಟ್ಟಾಗ ಅಥವಾ ಮುಂಗಾರು ತಡವಾದಾಗ ರೈತರಲ್ಲಿ ಒಂದು ಭಾವನೆ ಏನ್ ಬರ್ತದಪ್ಪ ಅಂತಂದ್ರೆ ಈ ಬೆಳೆಗಳನ್ನು ಬಿತ್ತಬೇಕು ಬೇಡ ಅಂತ ಸಂದೇಹ ಉದ್ಭವ ಆಗ್ತತಿ. ಅಂತ ಒಂದು ಸಂದರ್ಭಗಳಲ್ಲಿ ಬೆಳೆ ಬದಲಾವಣೆ, ಬೆಳೆಗಳ ಆರ್ಥಿಕ ಗುಣಮಟ್ಟದ ಮೇಲೆ ನಾವು ಬದಲಾಯಿಸಿಕೊಳ್ಳುವಂತಹ ಸನ್ನಿವೇಶನೂ ಬರ್ಬೋದು ಕಳೆಗಳ ನಿರ್ವಹಣೆಯ ಜೊತೆಗೆ. ಅದನ್ನು ಸ್ವಲ್ಪ ನಮ್ಮ ರೈತರಿಗೆ ಈ ಒಂದು ಚರ್ಚೆಯಲ್ಲಿ ನಾವು ಹೇಳೋಣ. ಹಾಗಾಗಿ ಮುಂಗಾರಿನ ಬೆಳೆಗಳು ಅಂದ ತಕ್ಷಣ ನಮ್ಗೆ ಅನೇಕ ಹೆಸರು ಅಂತ ಪ್ರಮುಖ ಬೆಳೆಗಳು. ಖಂಡಿತವಾಗಿ ಸರ್, ಈಗ ಸ್ವಲ್ಪ ಲೇಟ್ ಆಯ್ತು ಬೆಳೆಯನ್ನ ಬದಲಾಯಿಸ್ಕೋಬೇಕು ಅಂತ ನೀವು ಹೇಳ್ತಾ ಇದ್ರಿ, ಯಾವ್ಯಾವ ಆಗ್ಬೋದು? ಈಗ ನೋಡಿ ಸರ್, ಜೂನ್ 15 ಮಟ್ಟ ಏನಾದರೂ ನಮಗೆ ಆಸಾದಾಯಕವಾಗಿ ಇವತ್ತೇನೋ ಈ ಧಾರವಾಡ ಸುತ್ತಮುತ್ತಲು ಮತ್ತು ಹುಬ್ಬಳ್ಳಿ ಸುತ್ತಮುತ್ತಲು ಅಲ್ಲಲ್ಲಿ ನಾನು ಕೇಳಿದಾಗ ಸ್ವಲ್ಪ ಮೋಡ ಕವಿದ ವಾತಾವರಣ ಬಂದು ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದಂಥ ವಾತಾವರಣ ಇದೆ. ಇದು ಕಂಟಿನ್ಯೂ, ಇದು ಸತತ ಇದೇ ರೀತಿ ಮುಂದುವರೆದು ಸ್ವಲ್ಪ ಹಸಿ ಆದರೆ ಜೂನ್ 15 ಮಟ್ಟ ಈ ಬೆಳೆಗಳನ್ನು ಬಿತ್ತೋದ್ರಿಂದ ಯಾವುದೇ ಆರ್ಥಿಕ ನಷ್ಟ ರೇಖೆ ಇಲ್ಲ. ಬಟ್ ಜೂನ್ 15 ಒಳಗಾಗಿ ನಮಗೆ ಮಳೆ, ಹಸಿ ಮಳೆ ಆಗಲಿಲ್ಲ ಅಂದರೆ ನಾವು ಬೆಳೆ ಬದಲಾವಣೆಗಳಿಗೆ ಹೋಗಬೇಕಾಗ್ತತಿ. ಅಲಸಂದಿ, ಹೆಸರು, ಆಮೇಲೆ ಉದ್ದಿನ ಬದಲಾಗಿ ನಾವು ಸೋಯಾ ಮತ್ತು ಆಮೇಲೆ ಶೇಂಗಾ, ಸೋಯಾವರಿ ಶೇಂಗಾ, ಆಮೇಲೆ ಆಲೂಗಡ್ಡೆ ನಮ್ಮ ಧಾರವಾಡ ಸುತ್ತಮುತ್ತಲಿನ ಭಾಗದಲ್ಲಿ, ಈರುಳ್ಳಿ, ಹತ್ತಿ, ಹೀಗೆ ನಾವು ಆರ್ಥಿಕವಾಗಿ ಸ್ವಲ್ಪ ಬದಲಾವಣೆಯನ್ನು, ಬೆಳೆ ಬದಲಾವಣೆಗೆ ಮೊರೆ ಹೋಗಲೇಬೇಕಾಗುತ್ತದೆ. ಅಂಥ ಒಂದು ಸಂದರ್ಭ ಬಂದರೂ ಬರ್ಬೋದಂತ ಇವತ್ತಿನ ಒಂದು ಭಾರತೀಯ ಹವಾಮಾನ ಇಲಾಖೆ ಪುಣೆಯ ಮಾರ್ನಿಂಗ್ ಸಂದೇಶವನ್ನು ನೋಡಿದಾಗ ನಮಗೆ ಸ್ವಲ್ಪ ಅನಿಸ್ತಾ ಇದೆ. ಹಾಗಾಗಿ ಈ ಬೆಳೆಗಳಲ್ಲಿ ಪ್ರಾರಂಭಿಕ ಸಮಸ್ಯೆಗಳು ಏನಿರ್ತವೆ? ವಿಶೇಷವಾಗಿ ಮುಂಗಾರಿನ ಬೆಳೆಗಳಲ್ಲಿ ಈ ವರ್ಷದ ಮಟ್ಟಿಗೆ ನಾವು ಹೇಳೋದಾದರೆ, ಮುಂಗಾರು ಪೂರ್ವ ಮಳೆಯಾಗಿದ್ದರೆ ಆವಾಗ ಕಳೆ ಬೀಜಗಳು ಮೊಳಕೆ ಹೊಡೆದು ಹೊರಬಂದು ತದನಂತರ ರೈತರು ಅದನ್ನು ಹರಗಿ ಬಿತ್ತನೆ ಮಾಡ್ತಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಬಿತ್ತನೆ ಕೈಗೊಂಡಾಗ ಕಳೆಗಳ ಸಮಸ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿತ್ತು. ಈಗ ನಾವು ಮಳೆ ಪ್ರಾರಂಭವಾಗಿದ ನಂತರ ಬಿತ್ತುವುದರಿಂದ ಕಳೆಗಳು ಮತ್ತು ಬೆಳೆಗಳು ಏಕಕಾಲಕ್ಕನ ಮೊಳಕೆ ಹೊಡೆದು ಹೊರಬರುವಂಥ ಅವಕಾಶಗಳು ಉಂಟು. ಇಂಥ ಸಂದರ್ಭಗಳಲ್ಲಿ ನಾವು ವಿವಿಧ ಕಳೆ ನಾಶಕಗಳನ್ನು ಬಳಕೆ ಮಾಡೋದು ಒಂದು ಅವಕಾಶ, ಮತ್ತು ಅದೇ ರೀತಿ ಕೊನೆಯ ಹಂತದಲ್ಲಿ ನಾವು ಯಾವ ಭೂಮಿ ತಯಾರಿಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಒಂದು ಅತಿ ಮುಖ್ಯವಾದಂಥ ಬೇಸಾಯ ಕ್ರಮ ಆಗ್ತದೆ. ಯಾವುದಕ್ಕೆ ನಾವು ಕಳೆ ಅಂತೀವಿ? ಕಳೆ ಅಂತಂತಂದ್ರೆ ನಮಗೆ ಬೇಡವಾದ ಸಸ್ಯ. ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ ಪ್ಲಾಂಟ್ ಔಟ್ ಆಫ್ ದಿ ಪ್ಲೇಸ್. ನಮಗೆ ಬೇಡವಾದ, ನಮ್ಮ ಮುಖ್ಯವಾಗಿ ಬೇಡವಾದಂಥ ಸಸ್ಯಗಳನ್ನು ನಾವು ಎಲ್ಲವನ್ನು ಕಳೆ ಅಂತ ಹೇಳ್ತೇವೆ. ಆದರೆ ಸಂದರ್ಭಕ್ಕನುಸಾರವಾಗಿ ಆ ಪದ ವಿಭಿನ್ನವಾಗಿರುತ್ತದೆ. ಉದಾಹರಣೆಗೆ ನಾವು ದೊಡ್ಡ ದೊಡ್ಡ ಕಟ್ಟಡಗಳ ಎದುರಿಗೆ ಲಾನ್ ಬೇಕಾದಾಗ ಅಲ್ಲಿ ನಾವು ಹುಲ್ಲನ್ನೇ ನಮಗೆ ಪ್ರಮುಖವಾದ ಬೆಳೆ ಆಗ್ತದೆ. ಅದೇ ಹುಲ್ಲು ಬೆಳೆಯೊಳಗೆ ಬಂದಾಗ ನಾವು ಕಳೆ ಅಂತ ಹೇಳ್ತಿರ್ತೀವಿ. ಈ ತರ ಸಾಂದರ್ಭಿಕ ಅನುಕೂಲವಾಗಿ ನಾವು ಕಳೆಯನ್ನು ವಿವಿಧ ರೀತಿಗಳಲ್ಲಿ ಭಿನ್ನಯಿಸಬಹುದು. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕಾಗಿತ್ತು ಅಂದರೆ ಬೇರೆ ಬೇರೆ ಪದ್ಧತಿಗಳು ಹಂಗೇನು ಇರ್ತವೆ? ಇರ್ತಾವೆ ಸರ್. ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಆ್ಯಕ್ಚುಲಿ ಕಳೆ ನಿರ್ವಹಣೆ ಇದೊಂದು ಸಮಗ್ರವಾದಂಥ ಒಂದು ಬೇಸಾಯ ಕ್ರಮ. ಇದು ಆ್ಯಕ್ಚುಲಿ ನಮ್ಮ ಸಾಂಪ್ರದಾಯಿಕ ಭಾಷೆಯಲ್ಲಿ ಹೇಳುವುದಾದ್ರೆ ಯುಗಾದಿ ಅಂತ್ಯದಲ್ಲಿನ ಪ್ರಾರಂಭ ಆಗಬೇಕು, ಆಳವಾದ ಉಳುಮೆಯೊಂದಿಗೆ ಪ್ರಾರಂಭ ಆಗಬೇಕು. ಆಳವಾದ ಉಳುಮೆಯಿಂದ ಭೂಮಿ ಹೊರಚಾಚಿ ಭೂಮಿ ಆಳದಲ್ಲಿರುವ ಬೀಜಗಳು ಸೂರ್ಯನ ಶಾಖಕ್ಕೆ ಸಿಲುಕಿ ತಮ್ಮ ಮೊಳಕೆ ಪ್ರಮಾಣ ಶಕ್ತಿಯನ್ನು ಕಡಿಮೆಗೊಳಿಸಿಕೊಳ್ಳೋದು ಒಂದು ಉದಾಹರಣೆ. ತದನಂತರ ಬೇಸಿಗೆಯಲ್ಲಿ 2-3 ಸಲ, ಉದಾಹರಣೆ ಗುರ ಹೊಡೆಯುವುದು ಅಂತ ಹೇಳ್ತೀವಿ ಅಥವಾ ಕಲ್ಟಿವೇಟರ್ ಅಂತೀವಿ, ತದನಂತರ ಹರಗುವುದು. ಇದಕ್ಕೆ ಕ್ಲೀನ್ ಕಲ್ಟಿವೇಷನ್, ಸ್ವಚ್ಛವಾದ ಬೇಸಾಯ ಕ್ರಮಗಳು ಅಂತಿತ್ತು. ಇದರಿಂದ ಸಾಕಷ್ಟು ಕಳೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳಿ. ಇದು ಒಂದು ಕ್ರಮ. ಇದು ಈ ವರ್ಷದ ಮಟ್ಟಿಗೆ ನೋಡಿದರೆ ಇದು ಸಾಧ್ಯವಾಗಿಲ್ಲ. ಯಾಕಂತಂದ್ರೆ ಸ್ಥಾನಿಕವಾಗಿ ಈ ಮುಂಚೆ ಹೇಳಿದಂತೆ ಅಡ್ಡಮಳೆಗಳು ಬೀಳಿಲ್ಲ, ಭೂಮಿಯಲ್ಲಿ ಬೀಜಗಳು ಮೊಳಕೆನೂ ಒಡೆಯಲಿಲ್ಲ. ಆದ ಕಾರಣ ಬಿತ್ತಿದ ತಕ್ಷಣ ಕೆಲವೊಂದು ಬೇಸಾಯ ಕ್ರಮಗಳನ್ನು, ಕಳೆನಾಶಕಗಳನ್ನು ಬಳಕೆ ಮಾಡೋದರ ಜೊತೆ ಜೊತೆಗೇನೆ ನಾವು ಅನುಸರಿಸಬೇಕಾಗ್ತತಿ. ಅದರೊಳಗೆ ಒಂದು ವಿಶೇಷವಾದ ಬೇಸಾಯ ಕ್ರಮ ಏನಪ್ಪ ಅಂತಂದ್ರೆ, ನಮ್ಮ ಆಡು ಭಾಷೆಯಲ್ಲಿ ನಾವು ಬೆಳೆಸಾಲು ಪದ್ಧತಿ ಅಂತ ಹೇಳ್ತೀವಿ. ಬಿತ್ತಿದ ನಂತರ ಹಿಂದಿಂದ ತಕ್ಷಣ ಬ್ಲೇಡ್ ಹ್ಯಾರೋ, ಅಗಲವಾದ 3-4 ಫುಟ್ ಅಗಲವಾದ ಕುಡ ಅಂತ ಹೇಳ್ತೀವಿ. ಅದರಿಂದ ಬೆಳೆಸಾಲು ಮಾಡುವುದರಿಂದ ಸಹ ನಾವು ಒಂದು 15-20% ಕಳೆ ಪ್ರಮಾಣವನ್ನು ನಾವು ಕಡಿಮೆಗೊಳಿಸಬಹುದು. ಇದು ಒಂದು ಬೇಸಾಯ ಕ್ರಮದೊಳಗೆ. ಹಾಗಾಗಿ ಪ್ರಮುಖವಾಗಿ ಈ ಸರಿ ನಾವು ರಾಸಾಯನಿಕ ಕ್ರಮದ ಬಗ್ಗೆ ಈ ಸದ್ಯಕ್ಕೆ ಮಾತಾಡೋದಾದರೆ, ಹಂಗಂದ್ರೆ ಏನು ರಾಸಾಯನಿಕ ಕ್ರಮ? ರಾಸಾಯನಿಕ ಅಂತಂದ್ರೆ ಹೆಸರೇ ಸೂಚಿಸುವಂತೆ ಇದು ರಾಸಾಯನಿಕವಾಗಿ ಸಂಸ್ಕರಿಸಲ್ಪಟ್ಟ ಒಂದು ನಾಶಕ. ನಾಶಕ ಪದ ಅಲ್ಲಿ ಇದೆ. ಕಳೆಯನ್ನು ನಾಶಪಡಿಸುವ ರಾಸಾಯನಿಕಗೆ ನಾವು ಕಳೆ ನಾಶಕ ಅಂತ ಕರಿತೀವಿ. ಈ ಕಳೆ ನಾಶಕಗಳಲ್ಲಿ ಹಲವಾರು ವಿಧಗಳು, ಒಂದೇ ತರ ಅಂತ ಹೇಳಕ್ಕೆ ಬರಗಿಲ್ಲ. ಬೆಳೆಯ ಅನುಸಾರ ಬದಲಿ ಆಗ್ತಾವು, ಆಮೇಲೆ ಸ್ಥಳದ ಅನುಸಾರವಾಗಿ ಬದಲಾವಣೆ ಆಗ್ತಾವು, ಆಮೇಲೆ ಬೆಳೆಯ ಹಂತವನ್ನು ನೋಡಿ ಅದರೊಳಗೆ ವಿಭಿನ್ನ ಪದ್ಧತಿಗಳುಂಟು. ಹೀಗೆ ಹಲವಾರು ವರ್ಗಗಳು ಉಂಟು ಈ ಕಳೆನಾಶಕಗಳಲ್ಲಿ. ನಾವು ಆ ಯಾವ ಒಂದು ಹಂತ, ಯಾವ ಒಂದು ವರ್ಗ, ಯಾವ ಒಂದು ಬೆಳೆ ಅನುಸಾರವಾಗಿ ನಾವು ಇವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತತಿ. ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಅವಕಾಶಗಳು ಇಲ್ಲ. ಅವಕಾಶ ಮಾಡಿಕೊಂಡಂಥ ರೈತರು ಸಾಕಷ್ಟು ಕೆಲವೊಂದು ಸಮಯದಲ್ಲಿ ಹಾನಿಯನ್ನು ಅನುಭವಿಸಿದ್ದಾರೆ. ಇಲ್ಲಿ ಸ್ವಲ್ಪ ಜಾಗರೂಕತೆ ಅತ್ಯಂತ ಅವಶ್ಯ. ಯಾವುದೇ ಕಳೆನಾಶಕಗಳನ್ನು ಬಳಸೋಕ್ಕಿಂತ ಪೂರ್ವದಲ್ಲಿ ಜಾಗರೂಕತೆ ಅವಶ್ಯ. ಖಂಡಿತ ಸರ್, ಮುಂಜಾಗ್ರತೆ ಕೈಗೊಳ್ಳಲೇಬೇಕು. ಸುಮ್ಮನೆ ಅವ್ರು ಹೊಡೆದ್ರಂತ ನಾವು ಹೊಡೆಯಂಗಿಲ್ಲ. ಇಲ್ಲಿ ನಾವು ಬಿತ್ತನೆ ಪೂರ್ವ ಮತ್ತು ಬಿತ್ತಿದ ನಂತರ ಸಿಂಪರಣೆ ಮಾಡುವಂಥ ರಾಸಾಯನಿಕಗಳು ಮತ್ತು ಏಕದಳ ಕಳೆಗಳನ್ನು ನಿಯಂತ್ರಣ ಮಾಡೋದು, ದ್ವಿದಳ ಕಳೆಗಳನ್ನು ನಿಯಂತ್ರಣ ಮಾಡೋದು, ಹೀಗೆಲ್ಲ ಬೇರೆ ಬೇರೆ ರೀತಿ ಇದಾವೆ. ಇದೆ ಇದೆ, ಖಂಡಿತವಾಗಿದೆ ಸರ್. ಉದಾಹರಣೆ ಇಂಗ್ಲೀಷ್ನಲ್ಲಿ ನಾವು ಸೆಲೆಕ್ಟಿವ್ ಅಥವಾ ನಾನ್ ಸೆಲೆಕ್ಟಿವ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಆಯ್ಕೆ ಅಥವಾ ಆಯ್ಕೆ ರಹಿತ ಅಂತ ಹೇಳ್ತೀವಿ. ಉದಾಹರಣೆಗೆ ಏಕದಳಗಳಲ್ಲಿ ಮುಖ್ಯವಾಗಿ ಕಳೆನಾಶಕಗಳನ್ನು ಯಾವ ಥರ ಒಂದು ಮ್ಯಾನುಫ್ಯಾಕ್ಚರ್ ಅಥವಾ ರಚಿಸಿದ್ದಾರೆ ಅಂತಂದರೆ, ಏಕಧಾನ್ಯ ಬೆಳೆಗಳಲ್ಲಿ ದ್ವಿದಳ ಕಳೆಗಳನ್ನು ನಿಯಂತ್ರಿಸುವಂಥವು, ದ್ವಿದಳ ಬೆಳೆಗಳಲ್ಲಿ ಏಕದಳ ಕಳೆಗಳನ್ನು ನಿಯಂತ್ರಿಸುವ, ಇತ್ತೀಚೆಗೆ ಸಂಯುಕ್ತ ಕಳೆನಾಶಕಗಳನ್ನು ಉಂಟು, ಎರಡೂ ಥರದ ಕಳೆಗಳನ್ನು ನಿಯಂತ್ರಿಸಿ ಬೆಳೆಗೆ ಯಾವುದೇ ಹಾನಿಯನ್ನುಂಟು ಮಾಡುವಂಥ ಕಳೆನಾಶಕಗಳನ್ನು ಸಾಕಷ್ಟು ಇವತ್ತು ಸಂಯುಕ್ತ ಕಳೆನಾಶಕಗಳು ಮಾರುಕಟ್ಟೆಯಲ್ಲಿ ಬಂದಿವೆ, ಸಾಕಷ್ಟು ಸಂಶೋಧನೆಯೂ ಆಗಿದೆ. ಅದನ್ನು ಇವತ್ತು ನಮ್ಮ ರೈತರಿಗೆ ಬೆಳೆವಾರು ನಾವು ಖಂಡಿತವಾಗಿ ತಿಳಿಸ್ಕೊಡೋಣ. ಈಗ ಕಳೆಗಳನ್ನು ನಾವು ನಿಯಂತ್ರಣ ಮಾಡದೇ ಇದ್ದರೆ ಸಹಜವಾಗಿ ಮಾತಾಡುವಾಗ ಎಷ್ಟು ಪ್ರಮಾಣದಲ್ಲಿ ನಮಗೆ ಹಾನಿ ಆಗ್ಬೋದು? ಈಗ ನೋಡಿ ಸರ್, ವಿಶೇಷವಾಗಿ ಹೇಳಬೇಕಪ್ಪ ಅಂತಂತಂದ್ರೆ ಬೆಳೆಗಳಿಗೆ ಬರುವ ಸಮಸ್ಯೆಗಳೆಂದರೆ ಒಂದು ಕಳೆ, ಎರಡನೇದು ಕೀಟ, ಮೂರನೇದು ರೋಗ. ಈ ಮೂರನ್ನು ನಾವು ವಿಶ್ಲೇಷಿಸಿದಾಗ ಎರಡನೇದು ಮೂರನೇದು ಹಂಗಾಮಿನಲ್ಲಿರುವ ವಾತಾವರಣದ ಮೇಲೆ ಅವಲಂಬಿತ ಆಗಿರ್ತತಿ. ಆ ವರ್ಷ ಮೋಡ ಕವಿದ ವಾತಾವರಣ ಇದ್ದರೆ ಒಂದು ಪರ್ಟಿಕ್ಯುಲರ್ ಒಂದು ನಿರ್ದಿಷ್ಟವಾದಂಥ ಕೀಟ ಹೆಚ್ಚು ಉಲ್ಬಣ ಆಗ್ತತಿ. ಆ ವರ್ಷದಲ್ಲಿ ವಾತಾವರಣದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದರೆ ಒಂದು ನಿರ್ದಿಷ್ಟವಾದಂಥ ರೋಗ ಉಲ್ಬಣ ಆಗ್ತದೆ. ಬಟ್ ಕಳೆಗೆ ಯಾವುದೇ ಈ ವಾತಾವರಣ ಸಂಬಂಧಪಡೋದಿಲ್ಲ. ಕಳೆಗೆ ಏನಪ್ಪ ಅಂತಂದ್ರೆ ಭೂಮಿಯಲ್ಲಿ ಪೋಷಕಾಂಶ, ನೀರು ಸಿಕ್ಕಿಕೊಳ್ಳೆ ಇದು ಮೊಳಕೆ ಒಡೆದು ಬಿಡ್ತತಿ. ಇದು ಯಾವುದೇ ಸಂದರ್ಭದಲ್ಲಿನೂ ಕಳೆ. ಈ ಕಳೆಯಿಂದ ನಾವು ವಿಶೇಷವಾಗಿ ಅಧ್ಯಯನ ಮಾಡಿದಾಗ ಬೆಳೆಯ ಅನುಸಾರವಾಗಿ ಬೆಳೆಯ ಒಂದು ಮೂರಾಂಶ ಅವಧಿಯಲ್ಲಿ ನಾವು ಇವುಗಳನ್ನು ನಿಯಂತ್ರಣ ಮಾಡದೇ ಹೋದರೆ ಶೇಕಡ 30-35% ನಾವು ಹಾನಿಯನ್ನು ಅನುಭವಿಸ್ತೀವಿ. ಆ ಒಂದು ಹಂತದಲ್ಲಿ ಯಾವುದೇ ರೀತಿಯ ಕಳೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಶೇಕಡ 90-100% ಹಾನಿಯಾದಂಥ ಸಂದರ್ಭಗಳು ಉಂಟು. ನಮ್ಮ ಪ್ರಯೋಗಗಳಲ್ಲಿ ನಾವು ವಿಡಿ ಚೆಕ್ ಅಂತ ಹೇಳ್ತೀವಿ, ಅಂದರೆ ಒಂದು ಪ್ಲಾಟನ್ನು ಒಟ್ಟೆ ಕಳೆ ತೆಗೆದಂಗೆ ಕೊನೆಯವರೆಗೆ ಬಿಟ್ಟಿರ್ತೀವಿ. ಅಲ್ಲಿ ಈಲ್ಡ್ ಸಹ ನಾವು ಅಲ್ಲಿ ಇಳುವರಿಯನ್ನು ಲೆಕ್ಕ ಹಾಕಿದಾಗ ಮತ್ತು ಕಳೆಯನ್ನು ನಿರ್ವಹಣೆ ಮಾಡಿದಂಥ ಲೆಕ್ಕ ಹಾಕಿದಾಗ ಶೇಕಡ 90% ವ್ಯತ್ಯಾಸ ಬರುತ್ತದೆ. ಆದ್ದರಿಂದ ಶೇಕಡ 30-35% ಸಾಮಾನ್ಯವಾದಂಥ ನಷ್ಟ, ಯಾವುದೇ ನಿರ್ವಹಣೆ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಅದು ಶೇಕಡ 90% ಮುಟ್ಟುವಂಥ ಅವಕಾಶಗಳು ಉಂಟು. ಹೇಗೆ ಹಾನಿ ಮಾಡ್ತವೆ? ವಿಶೇಷವಾಗಿ ನಾವು ಬೆಳೆಗಳಿಗೆ ಮೂರು ಅಂಶಗಳು ಮುಖ್ಯ ಅಂತಿದ್ದೇವೆ: ಸೂರ್ಯನ ಕಿರಣಗಳು, ಭೂಮಿಯಲ್ಲಿ ಪೋಷಕಾಂಶಗಳು ಮತ್ತು ನೀರು. ಈ ಮೂರುಗಕ್ಕೆ ಸ್ಪರ್ಧೆಯನ್ನು ಒಡ್ಡುತ್ತವೆ ಕಳೆಗಳು, ಬೆಳೆಗಳ ಜೊತೆಗೇ ಸಮಾನಾಂತರವಾಗಿ ಸ್ಪರ್ಧೆಯನ್ನು ಒಡ್ತವೆ. ಅವುಗಳನ್ನು ಬೆಳೆಗಳಿಗೆ ನಿಲುಕದಂತೆ ಮಾಡಿ ತಾವುಗಳು ಹೀರಿಕೊಂಡು ತಾವು ದಷ್ಟಪುಷ್ಟವಾಗಿ ಬೆಳೆದು ಬೆಳೆಗೆ ಸ್ಪರ್ಧೆಯನ್ನು ಒಡ್ಡೋದಂದರೆ ಬೆಳೆಯ ಬೆಳವಣಿಗೆ ಕುಂಠಿತವಾಗಿ ನಾವು ನಿರೀಕ್ಷಿತ ಅವಧಿಯಲ್ಲಿ ಒಂದು ನಿರೀಕ್ಷಿತವಾದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಿರ್ತೇವಲ್ಲ, ಆ ಬೆಳೆಯ ಬೆಳವಣಿಗೆ ಬರುವುದಿಲ್ಲ, ಈ ಥರ ಕುಂಠಿತಗೊಳಿಸ್ತವೆ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಕೆಲವೊಂದು ಬೆಳೆಗಳಲ್ಲಿ ವಿಶೇಷವಾಗಿ ಸಾವಕಾಶವಾಗಿ ಬೆಳೆಯುವಂಥ ಬೆಳೆಗಳು, ಉದಾಹರಣೆಗೆ ಔಡ್ಲಿ ಇರ್ಬೋದು ಅಥವಾ ಹತ್ತಿ ಇರ್ಬೋದು, ಇವು ಸಾವಕಾಶವಾಗಿ ಬೆಳೆಯುವಂಥ ಬೆಳೆಗಳು. ಅಲ್ಲಿ ಏನಾದರೂ ನಾವು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದೀವಪ್ಪ ಅಂತಂತಂದರೆ ಪ್ರಾರಂಭದ 45 ದಿನಗಳಲ್ಲಿನ ಕಳೆಗಳಿಗಿಂತ ಕಳೆನೇ ಅತಿ ಹೆಚ್ಚಿರ ಬೆಳೆದು ಸಂಪೂರ್ಣವಾಗಿ ನಾಶವಾಗುವಂಥ ಅವಕಾಶಗಳು ಉಂಟು. ಹಾಗಾಗಿ ನಾವು ಈ ಕಳೆಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇಂಥದಕ್ಕೆ ಸಂದಿಗ್ಧ ಹಂತ ಅಂತ ಹೇಳ್ತೀವ? ಖಂಡಿತವಾಗಿ ಸರ್, ಖಂಡಿತವಾಗಿ. ಈ ಸಂದಿಗ್ಧ ಹಂತ ಅಂತಂದರೆ ಸಾಮಾನ್ಯವಾಗಿ ನಾವು ಏನೇ ಹೇಳ್ತಪ್ಪ ಅಂತಂದರೆ ಬೆಳೆ ಒಂದು ಮೂರಾಂಶ ಅವಧಿ. ಉದಾಹರಣೆಗೆ ಹತ್ತಿ 180 ದಿನದ ಬೆಳೆ ಆದರೆ 60 ದಿನಗಳು, ಮೊದಲಿನ 60 ದಿನಗಳು ಸಂದಿಗ್ಧ ದಿನಗಳು. ಶೇಂಗಾ ಕೇವಲ 110-120 ದಿನಕ್ಕೆ ಬರಬಹುದು. ಇಂಥ ಒಂದು ಬೆಳೆಗಳಲ್ಲಿ 40 ದಿನ ಸಂದಿಗ್ಧ ಹಂತ. ಹೆಸರು, ಅಲಸಂದಿ, ಉದ್ದು ಇವು 70-90 ದಿನದ ಬೆಳೆಗಳು. ಇಲ್ಲಿ ಈ ಪ್ರಾರಂಭದ 20-25 ದಿನಗಳು ಸಂದಿಗ್ಧ ಹಂತಗಳು. ಈ ಸಂದಿಗ್ಧ ಹಂತಗಳಲ್ಲಿ ನಾವು ಕಳೆ ನಿರ್ವಹಣೆ ಮಾಡಲು ಯಶಸ್ವಿ ಆದೀವಪ್ಪ ಅಂತಂತಂದರೆ ಸಂಪೂರ್ಣವಾಗಿ ಬೆಳೆಯನ್ನು ಕಳೆಯಿಂದ ಮುಕ್ತಗೊಳಿಸಿ ನಾವು ಗರಿಷ್ಠ ಮಟ್ಟದ ಇಳುವರಿಯನ್ನು ತಲುಪಲು ಸಾಧ್ಯತೆ ಇದೆ. ಅದೇ ಸಂದಿಗ್ಧ ಹಂತ ಅಂತ ಕರೀತಾರೆ. ಒಂಥರ ಬಾಲ್ಯಾವಸ್ಥೆ, ಬಾಲ್ಯಾವಸ್ಥೆಯಲ್ಲಿ ಮಗು ಯಾವ ರೀತಿ ನಾವು ಆಹಾರವನ್ನು ಕೊಡ್ತೇವೆ ಅದರ ತಕ್ಕ ಯೌವನಾವಸ್ಥೆಯಲ್ಲಿ ಇದಾಗ್ತದಲ್ಲ, ಅದೇ ರೀತಿ ಇದು ಬಹಳ ಮುಖ್ಯವಾದಂಥ ವ್ಯವಸಾಯ ಸಂದಿಗ್ಧ ಹಂತ. ಆದರೆ ಕಳೆನಾಶಕಗಳಿಂದ ನಮ್ಮ ಭೂಮಿಯಲ್ಲಿ ಪೋಷಕಾಂಶಗಳು ಅನ್ನೋದಕ್ಕಿಂತ ಈ ಜೈವಿಕ ಕ್ರಿಯೆ ಮೇಲೆ ದೊಡ್ಡ ದುಷ್ಪರಿಣಾಮ ಬೀರುತ್ತಾ ಇದೆ, ಅದು ಮುಂದೆ ಭೂಮಿನ ಬರಡಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು, ಮತ್ತು ಅದು ಆರೋಗ್ಯದ ಮೇಲೆ ಮನುಷ್ಯರ ಎಲ್ಲ ಜೀವಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳುವಂಥದ್ದು. ಖಂಡಿತವಾಗಿ ಸರ್, ಇದರ ಮೇಲೆ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ. ಉದಾಹರಣೆ ನಿಮಗೆ ಹೇಳಬೇಕಪ್ಪ ಅಂತಂದರೆ ಪರ ವಿರೋಧಗಳು ಯಾವುದೇ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದಾಗ ಕೆಲವೊಂದು ಸಕಾರಾತ್ಮಕ ಅಂಶಗಳು ಇರ್ತವೆ, ಕೆಲವೊಂದು ನಕಾರಾತ್ಮಕ ಅಂಶಗಳು ಇರ್ತವೆ. ನಾವು ಪರಿಸ್ಥಿತಿಯ ಒಂದು ಅವಲೋಕನ ಮಾಡಿ ಅದನ್ನು ಬಳಸಬೇಕಾಗ್ತತಿ, ಪರಿಸ್ಥಿತಿ ಅವಲೋಕನವನ್ನು. ಇವತ್ತಿನ ದಿನಗಳಲ್ಲಿ ತಾವು ನೋಡಿರ್ಬೋದು ಕೃಷಿಯಲ್ಲಿ ತೊಡಗಿಕೊಳ್ಳುವಂಥ ಜನಸಂಖ್ಯೆ ಬಹಳ ಕಡಿಮೆ ಆಗ್ತದೆ ಬರಬರ್ತಾ. ನಮಗೆ ಆಳುಗಳ ಸಂಖ್ಯೆ ಒಂದು ಕಡೆ ಸಿಗ್ತಾ ಇಲ್ಲ, ಕೂಲಿ ಕಾಲುಗಳು. ಎರಡನೆಯದು ಏನಪ್ಪ ಅಂತಂದರೆ ಕಾರ್ಮಿಕರು ಸಿಕ್ಕರು ಅವರ ದರ ಅತ್ಯಂತ ಹೆಚ್ಚಾಗಿದೆ. ಈ ಒಂದು ದೃಷ್ಟಿಯಲ್ಲಿ ಬೆಳೆಗಳಲ್ಲಿ ಲಾಭ ನಷ್ಟದ ಅನುಪಾತ ಗಣನೀಯವಾಗಿ ಕುಸಿದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಪರ ಮತ್ತು ಅದರ ವಿರೋಧತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಆಯ್ಕೆ ಮಾಡ್ಕೊಳ್ಬೇಕಾಗ್ತತಿ. ಒಂದು ಉದಾಹರಣೆ ನಿಮಗೆ ಸ್ಪಷ್ಟವಾಗಿ ನಾ ಇಲ್ಲಿ ತಿಳಿಸ್ಬೇಕಪ್ಪ ಅಂತಂತಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಮತ್ತು ಅತ್ಯಂತ ಬಹು ಬಳಕೆಯಲ್ಲಿರುವಂಥ ವಿಶ್ವದಲ್ಲಿ ಅಭಿವೃದ್ಧಿಪಡಿಸಿದ ಕಳೆನಾಶಕ ಅಂದರೆ ಗ್ಲೈಫೋಸೇಟ್. ನಾವು ಇದನ್ನ ಕರಿಕೆ ಮತ್ತು ಜೇಕು ನಿಯಂತ್ರಣ ಮಾಡಲು ಬಳಕೆ ಮಾಡ್ತೇವೆ. ಅದಕ್ಕೆ ತನ್ನದೇ ಆದಂತ ಒಂದು ಅವಧಿ ಇರ್ತದೆ ಭೂಮಿಯಲ್ಲಿ ಕಳೆದುಕೊಳ್ಳೋದಂತೂ. ಹಾಫ್ ಲೈಫ್ ಪಿರಿಯಡ್ ಅಂತೇವೆ, ಅರ್ಧ ಜೀವಿತ ಅವಧಿ ಅಂತ ಹೇಳ್ತೇವೆ. ಅದು 21 ದಿವಸ. ಈ ನೀವು ಇವತ್ತು ಕಳೆಯನ್ನು ಸಿಂಪಡಿಸಿ 21 ದಿನಗಳ ನಂತರ ಸುಮ್ಮನೆ ಹಾಗೆ ಬಿಟ್ಟರೆ ಮತ್ತೆ 21 ದಿನ ನಂತರ ಕಳೆಗಳು ಬರ್ತವೆ. ಆದರೆ ವಿಜ್ಞಾನಿಗಳು ಏನು ಶಿಫಾರಸು ಮಾಡಿರ್ತಾರ, ಆ ಪ್ರಮಾಣ ಅಂದರೆ ನಮ್ಮದು ಕನಿಷ್ಠ ಮಟ್ಟದಲ್ಲಿ ಆರ್ಥಿಕ ನಷ್ಟ ರೇಖೆಯನ್ನು ನೋಡಿಕೊಂಡು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ನಾವು ಪ್ರಮಾಣವನ್ನು ನಿಗದಿಪಡಿಸಿರ್ತೇವೆ. ಆ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ಯಾವುದೇ ಈ ರೀತಿಯ ತೊಂದರೆಗಳು ಆಗುವುದಿಲ್ಲ. ಬಟ್ ರೈತರು ಏನು ಮಾಡ್ತಾರೆ, ನಾವು 2 ML ಅಂತ ಹೇಳಿದರೆ ಅವರು 4 ML ಅನ್ನು ಬಳಕೆ ಮಾಡೋದು, 4 ML ಹೇಳಿದಲ್ಲಿ 8 ML ಅನ್ನು ಮಾಡಿದಾಗ ಭೂಮಿಯಲ್ಲಿ ಜೈವಿಕತೆ ಖಂಡಿತವಾಗಿಯೂ ದುಷ್ಪರಿಣಾಮ ಆಗ್ತೈತಿ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಆ ದೃಷ್ಟಿಕೋನದಲ್ಲಿ ಶಿಫಾರಸು ಮಾಡಿದ ಪ್ರಮಾಣ, ಶಿಫಾರಸು ಮಾಡಿದ ಪದ್ಧತಿ, ಶಿಫಾರಸು ಮಾಡಿದ ಬೆಳೆಯಲ್ಲಿ ಬಳಸೋದು ಬಹಳ ಒಂದು ಜಾಗರೂಕತೆಯನ್ನು ವಹಿಸಬೇಕು. ಈ ರಾಸಾಯನಿಕ ಕಳೆನಾಶಕಗಳನ್ನು ಬಳಸೋದ್ರಿಂದ ಆಗುವಂತ ಅನುಕೂಲ ಏನು? ಈ ಮುಂಚೆ ನಾ ಹೇಳಿದಂತೆ ಸಂದರ್ಭಿಕವಾಗಿ ಸಮಯೋಚಿತವಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಗರಿಷ್ಠ ಕ್ಷೇತ್ರದಲ್ಲಿ ನಾವು ಕಳೆಯ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದು ಅತ್ಯಂತ ಒಂದು ಮಹತ್ವವಾದಂಥ ಕ್ರಮ. ಎರಡನೇದು ಏನಪ್ಪ ಅಂತಂತಂದರೆ ನಾವು ಇನ್ಸಿಟು ಅಂತ ಹೇಳ್ತೇವೆ, ಸ್ಥಳೀಯವಾಗಿ ಅಲ್ಲೇ ಕಳೆಗಳನ್ನು ನಾಶಪಡಿಸುವುದು. ಇರುನೆಲೆಯಲ್ಲಿ ನಾಶಪಡಿಸೋದ್ರಿಂದ ಆ ಕಳೆ ನಾಶಪಡಿಸಿದಾಗ ಅದರಿಂದ ಬರುವಂತಹ ಸಾವಯವ ವಸ್ತು ಆ ಇರುನೆಲೆಯಲ್ಲೇ ಭೂಮಿಯಲ್ಲಿ ಇದಾಗಿ ಭೂಮಿಯಲ್ಲಿ ಇಂಗಾಲದ ಒಂದು ಕಡೆ ವಿರೋಧತೆಯೂ ಇದೆ. ಇದರಿಂದ ಜೈವಿಕತೆ ಹಾಳಾಗ್ತೈತಿ, ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು. ಇನ್ನೊಂದು ಕಡೆ ಏನಪ್ಪ ಅಂತಂತಂದರೆ ಆ ಕಳೆ ನಾಶ ಹೊಂದಿ ಅಲ್ಲೇ ಭೂಮಿಯಲ್ಲಿ ಒಳಗೋದ್ರಿಂದ ಇಂಗಾಲದ ಪ್ರಮಾಣ, ಸಾವಯವ ವಸ್ತುವಿನ ಪ್ರಮಾಣ ಹೆಚ್ಚಾದಪ್ಪ ಅಂತಂತಂದರೆ ಇಂಗಾಲದ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭಗಳು ಉಂಟು. ಎರಡೂ ಇದಾವೆ, ಪರ ವಿರೋಧತೆ. ಈ ರೀತಿ ನಾವು ಅನುಕೂಲತೆಗಳು ಇದಾವೆ, ಅನುಕೂಲತೆಗಳನ್ನು ಗಮನಿಸಿ ನಾವು ಬಳಕೆ ಮಾಡೋದು ಒಂದು ಸಮಯೋಚಿತ ನಿರ್ಧಾರ. ಈಗ ಇದು ಒಂದು ಕೂಡ ರಾಸಾಯನಿಕನೇ. ಎಸ್, ಖಂಡಿತ. ಮತ್ತು ವಿಷಕಾರಿನೂ ಹೌದು. ಹೌದು. ಹಾಗಾಗಿ ಇಲ್ಲಿ ನಾವು ಅದನ್ನು ಬಳಸುವಾಗ ಏನೇನು ಕ್ರಮ ಅನುಸರಿಸಬೇಕು? ಕ್ರಮಗಳನ್ನು ವಿಶೇಷವಾಗಿ ಮಿಶ್ರ ಬೆಳೆ ಮಾಡಿದಾಗ ಈ ಕೀಟನಾಶಕವು ಉಪಯೋಗಿಸೋದು ಸರಿಯಾಗುತ್ತೆ? ಪ್ರಾರಂಭದಲ್ಲೇ ಹೇಳಿದೆ, ಕೆಲವೊಂದು ಸಂಯುಕ್ತ ಕಳೆನಾಶಕಗಳು ಉಂಟು. ಉದಾಹರಣೆಗೆ ವೇಲೋರ್ 32 ಅಂತ ಒಂದು ವಾಣಿಜ್ಯ ಹೆಸರು ಇದೆ. ಜಸ್ಟ್ ನಾವು ಉದಾಹರಣೆ ತಗೋತೇನೆ, ಇಲ್ಲಿ ವಾಣಿಜ್ಯ ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಒಂದು ಉದಾಹರಣೆ ತಗೋದೆ. ಅದು ಪೆಂಡಿಮಿಥ್ಲಿನ್ ಪ್ಲಸ್ ಇಮ್ಯಾಜಿತಪೇರ್ ಅಂತ ಎರಡು ಕಳೆನಾಶಕಗಳನ್ನು ಹೊಂದಿದೆ. ಪೆಂಡೆ ಪದ್ಧತಿಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವಿಜ್ಞಾನಿಗಳನ್ನು, ತಜ್ಞರನ್ನು ಸಂಪರ್ಕಿಸಿ, ಪ್ರತಿ ಜಿಲ್ಲೆಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಉಂಟು, ಅಲ್ಲಿ ತಜ್ಞರನ್ನು ಸಂಪರ್ಕಿಸಿ ಅಂತರ ಬೆಳೆ ಬೇಸಾಯ ಮಾಡಿದಾಗ ಸ್ವಲ್ಪ ಜಾಗರೂಕತೆಯಿಂದ ಕಳೆನಾಶಕಗಳನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಉದಾಹರಣೆ ಕೊಟ್ಟು ಇತರ ಬೆಳೆ ಪದ್ಧತಿ, ಅಲ್ಲಿ ಒಂದು ಸೂಕ್ತವಾದಂಥ ಎರಡೂ ಬೆಳೆಗೆ ಹೊಂದಾಣಿಕೆ ಆಗುವಂಥ ಕಳೆನಾಶಕನೂ ಉಂಟು. ಉದಾಹರಣೆಗೆ ಪೆಂಡಿಮಿಥ್ಲಿನ್ 30EC ಅಂತ, ಇದು 1.3 L 200 L ನೀರಿನಲ್ಲಿ ಬಳಸಿ ಸಿಂಪರ್ ಮಾಡೋದನ್ನು ಎರಡೂ ಬೆಳೆಗೂ ನಮಗೆ ಸಮ ಪ್ರಮಾಣವಾದ ಲಾಭವನ್ನು ಒದಗಿಸ್ತದೆ. ಇಲ್ಲಿ ರೈತರಿಗೆ ವಿಶೇಷವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೇನೆ? ವಿಶೇಷವಾಗಿ ಅದೇ, ಸ್ವಲ್ಪ ಏನಪ್ಪ ಅಂತಂದರೆ ಏಕ ಬೆಳೆ ಇದ್ದರೆ ಏನು ತೊಂದರೆ ಇಲ್ಲ, ಅಂತರ ಬೆಳೆ ಮತ್ತು ಬಹುಬೆಳೆ ಪದ್ಧತಿ ಇತ್ತಪ್ಪ ಅಂತಂತಂದ್ರೆ ವಿಶೇಷವಾಗಿ ಅವರು ತಜ್ಞರನ್ನು ಸಂಪರ್ಕಿಸಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ತರಬೇತಿಯನ್ನು ಪ್ರಾರಂಭ ಮಾಡಿದೆ ಸರ್, ಯಾರಿಗೆ ಅಂದರೆ ಮಾರಾಟಗಾರಿ, ಕೃಷಿ ಮಾರಾಟಗಾರಿ, ದೇಶಿ ತರಬೇತಿ ಅಂತ ಹೇಳ್ತಿರ್ತೀವಿ. ಅವರು ದೇಶಿ ತರಬೇತಿ ಹೊಂದಿದ್ರೆ ಅವ್ರಿಗೆ ಆ ಜ್ಞಾನ ಇರುತ್ತೆ. ಅವ್ರನ್ನ ಸ್ವಲ್ಪ ಅವ್ರ ಜೋಡಿ ಪರಿಶೀಲಿಸಿ ಚರ್ಚೆ ಮಾಡೇ ಕಳೆನಾಶಕವನ್ನು ಆಯ್ಕೆ ಮಾಡಿಕೊಳ್ಳೋದು ಒಂದು ಉತ್ತಮವಾದಂತಹ ಪದ್ಧತಿ. ಈಗ ನಾವು ಮುಂಗಾರು ಬೆಳೆಗೆ ಸಂಬಂಧಪಟ್ಟಂತೆ ಮಾತಾಡುವಾಗ ಪ್ರತಿಯೊಂದು ಬೆಳೆ ಬಗ್ಗೆ ಇಂಥದ್ದು ಇಷ್ಟಿಷ್ಟು ಅಂತ ಹೇಳಿಕ್ಕಾಗುತ್ತೆ? ಆಗತ್ತೆ, ಖಂಡಿತವಾಗಿ ಆಗತ್ತೆ ಸರ್. ಉದಾಹರಣೆಗೆ ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ಈಗ ಏಕದಳ ದ್ವಿದಳ ಅಂತ ಎರಡು ವರ್ಗೀಕರಣ ನಾವು ಮಾಡ್ಕೊಂಡಿವಪ್ಪ ಅಂತಂತಂದರೆ ಏಕದಳದಲ್ಲಿ ಅಟ್ರಾಜಿನ್ 50% WP ಅಂತ ಒಂದು ಕಳೆನಾಶಕ ಬರ್ತದೆ. ಇದು 500 g ಪ್ರತಿ ಎಕರೆಗೆ, ಅಂದರೆ ಪ್ರತಿ ಹೆಕ್ಟ್ರಿಗೆ 1250 g ಬರ್ತದೆ. ಇದನ್ನು ಯಾವುದೇ ಇದಿಲ್ಲದೆ ನೆನ್ಪಿಟ್ಕೊಳ್ಳಿಕ್ಕೆ ಸರಳವಿದೆ. ಅಟ್ರಾಜಿನ್ ಇದನ್ನು ಗೋವಿನ ಜೋಳ, ಕಬ್ಬು, ಸಜ್ಜೆ, ಆಮೇಲೆ ಇತರ ಯಾವುದೇ ಏಕದಳ ಬೆಳೆಗಳಲ್ಲಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೇ ದಿವಸ, ಅಂದರೆ ಅದು ಮೊಳಕೆ ಹೊಡಲಿಕ್ಕೆ 3-4 ಬೇಕಾಗ್ತದೆ, ಅದರ ಅರ್ಧ ಅವಧಿಯಲ್ಲಿ ಸಿಂಪರಣೆ ಮಾಡುವುದರಿಂದ ನಾವು ಬಹುತೇಕ ಕಳೆಗಳನ್ನು ಪ್ರಾರಂಭಿಕ 15-20 ದಿನಗಳ ಕಾಲ ನಾವು ನಿಯಂತ್ರಿಸಬಹುದು. ಇನ್ನು ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳು, ಇವು ಒಂದು ಗ್ರೂಪಿಗೆ ಸೇರ್ತವೆ. ಉದಾಹರಣೆ ಸೂರ್ಯಕಾಂತಿ ಇರ್ಬೋದು, ಆಮೇಲೆ ಸೋಯಾ ಅವರೇ ಇರ್ಬೋದು, ಆಮೇಲೆ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಇವು ಒಂದು ಗ್ರೂಪಿಗೆ ಸೇರ್ತವೆ. ಹೆಸರು, ಅಲಸಂದಿ, ಉದ್ದು, ಇವುಗಳಲ್ಲಿ ಪೆಂಡಿಮಿಥ್ಲಿನ್ 30% ಅಂತ, ಅಂದರೆ ಅದರೊಳಗೆ ರಾಸಾಯನಿಕ ಪ್ರಮಾಣ ಪ್ರತಿ ಒಂದು 100 ML 30% ಮಾತ್ರ ಇರುತ್ತದೆ. ಇದನ್ನು 1.3 L ಪ್ರತಿ ಎಕರೆಗೆ ನಾವು ಬಿತ್ತಿದ ದಿವಸ ಅಥವಾ ಬಿತ್ತಿದ ಮಾರನೇ ದಿವಸ, ಅಂದರೆ 48 ಗಂಟೆಗಳಲ್ಲಿ ನಾವು ಸಿಂಪರಣೆ ಮಾಡಿ ಮುಗಿಸಬೇಕು. ಬಟ್ ಹಿಂಬದಿಯಲ್ಲಿ ಚಲಿಸಬೇಕು, ಸಿಂಪಡಿಸಿದ ಭಾಗವನ್ನು ನಾವು ತುಳಿಯಬಾರದು. ಇದು ಒಂದು ವರ್ಗೀಕರಣ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗಿ ಕ್ರಾಪ್ ಸ್ಪೆಸಿಫಿಕ್, ಅಂದರೆ ಆ ಬೆಳೆಗೆ ನಿಗದಿತ ಮಾತ್ರ ಆ ಕಳೆನಾಶಕ, ಉದಾಹರಣೆಗೆ ಕ್ಲೋರಿಮಿರಾನ್ ಅಂತ ಒಂದು ಕಳೆನಾಶಕ ಇದೆ, ಅದು ಸೋಯಾ ಅವರಿಗೆ ಮಾತ್ರ, ಉಳಿದ ದ್ವಿದಳ ಧಾನ್ಯಗೆ ಬಿಡೋದಿಲ್ಲ. ಅಲ್ಲಿ ಅದು ಎರಡು ಥರ ಕೆಲಸ ಮಾಡ್ತೈತಿ, ಬಿತ್ತಿದ ದಿನ ಅಥವಾ ಬಿತ್ತಿದ ಮಾರನೇ ದಿವಸನೂ ಸಿಂಪರಣೆ ಮಾಡ್ಬೋದು, 10-12 ದಿನಗಳ ನಂತರನೂ ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಕಬ್ಬಿನಲ್ಲಿ ಮೆಟ್ರಿಬಿಜೂನ್, ಇದು ಕಬ್ಬಿಗೆ ಮಾತ್ರ ಸೀಮಿತವಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲೆಟ್ ಲೆಟರ್ ಇದ್ರೆ ನಾವು ಶಿಫಾರಸು ಮಾಡಿಲ್ಲ, ಆದರೂ ಗೋವಿನ ಜೋಳ ಮತ್ತು ಜೋಳದಲ್ಲಿ ಫಲಿತಾಂಶಗಳನ್ನು ಕೊಟ್ಟಿದ್ದು ಈ ಥರ ಬೆಳೆವಾರು ಸ್ಪೆಸಿಫಿಕ್. ಅದೇ ರೀತಿ ಭತ್ತ ಮತ್ತು ಹತ್ತಿಯಲ್ಲಿ ಪೈರಿತರೋಬಕ್ ಸೋಡಿಯಂ ಅಂತ ಒಂದಿದೆ, ಅದು ಆ ಬೆಳೆಗಳಿಗೆ ಮಾತ್ರ ಸೀಮಿತ, ಅದನ್ನು ಬೇರೆ ಬೆಳೆಗಳಿಗೆ ನಾವು ಬಳಕೆ ಮಾಡೋಕೆ ಬರೋದಿಲ್ಲ. ಈ ಥರ ಕ್ರಾಪ್ ಸ್ಪೆಸಿಫಿಕ್ ಕಳೆನಾಶಕಗಳನ್ನುಂಟು. ಆಮೇಲೆ ವರ್ಗೀಕರಣವಾಗಿ ಏಕದಳ ದ್ವಿದಳಗಳಿಗುಂಟು, ಆಮೇಲೆ ವಾಣಿಜ್ಯ ಬೆಳೆಗಳಿಗುಂಟು. ಬಟ್ ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ಜಾಣತನ ಬೇಕಾಗ್ತತಿ, ತಜ್ಞರ ಜೋಡಿ ಸಂಪರ್ಕ ಬೇಕಾಗ್ತತಿ. ಓಕೆ, ಇಲ್ಲಿ ನಾವು ಕಳೆನಾಶಕಗಳನ್ನ ಬಳಸುವಂಥ ಸಂದರ್ಭದೊಳಗೆ ನೀರಿನ ಪ್ರಮಾಣ ಅದನ್ನು ಕಾಪಾಡ್ಕೊಳ್ಳೇಬೇಕು ಅನ್ನುವಂಥದ್ದು ಹಂಗೇನಾದರೂ? ಖಂಡಿತವಾಗಿ ಕಾಪಾಡ್ಕೊಳ್ಬೇಕು ಸರ್. ಯಾಕಂತಂದರೆ ನಾನು ಬಹುತೇಕ ನನ್ನ ಒಂದು ಅನುಭವದ ಪ್ರಕಾರ ಬಾಗಲಕೋಟೆ, ವಿಜಯಪುರ, ಜಮಖಂಡಿ ಮತ್ತು ಧಾರವಾಡದಲ್ಲಿ ಇದು ನಾಲ್ಕನೇ ನನ್ನ ಒಂದು ಕಾರ್ಯಸ್ಥಾನ. ಈ ಎಲ್ಲ ಜಿಲ್ಲೆಗಳಲ್ಲಿ ನಾನು ನೋಡಿದಾಗ ನಾವು ಪ್ರೀ ಎಮರ್ಜೆನ್ಸ್ ಅಂದರೆ ಉದಯಪೂರ್ವ ಬಿತ್ತಿದ ದಿನ ಅಂತೂ ಮತ್ತು ಬಿತ್ತಿದ ಮಾರನೇ ದಿನ, ಅವಾಗಿನ್ನೂ ಬೆಳೆನೂ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಸರ್ ಬೆಳೆಯಲ್ಲಿ. ಅಂಥ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ಎಕರೆಗೆ 200 ಲೀಟರ್ ನೀರು ನಿಗದಿ ಮಾಡಿದ್ದೀವಿ. ಶಿಫಾರಿತ ರಾಸಾಯನಿಕ ಕನಿಷ್ಠ 200 ಲೀಟರ್ ನೀರಿನಲ್ಲಿ ಒಂದು ಎಕರೆ ಭೂಮಿಗೆ ಹೋಗಲೇಬೇಕು. ಇದು ಹೋಗಲಿಲ್ಲ ಅಂತಂದ್ರೆ ಪರಿಣಾಮಕಾರಿಯಾಗಿ ಆಗುವುದಿಲ್ಲ. ಆದ ಕಾರಣ ಇದು ಉದಯಪೂರ್ವ. ಇನ್ನು ಉದಯೋತ್ತರ ಕಳೆನಾಶಕಗಳಿಗೆ 750 ಲೀಟರ್ ನೀರು ಅಂದರೆ ಪ್ರತಿ ಎಕರೆಗೆ 300 ಲೀಟರ್ ನೀರನ್ನು ನಾವು ನಿಗದಿಪಡಿಸಿದ್ದೇವೆ. ಈ 300 ಲೀಟರ್ ನೀರು ಕಂಪಲ್ಸರಿ ಹೋಗಲೇಬೇಕು ಪ್ರತಿ ಎಕರೆಗೆ. ರೈತರು ತಪ್ಪುವುದು ಅಲ್ಲೇ 8 ಉದಾಹರಣೆಗೆ ನಾನು ಸಾಕಷ್ಟು ಪ್ರದೇಶದಲ್ಲಿ ಮೊನ್ನೆ ಗದಗ ಅಂತಲ್ಲಿ ಹುಲ್ಕೋಟೆ ಅಂತಲ್ಲಿ ಒಂದು ಹೆಸರಿನ ಬೇಳೆ ಬಿತ್ತಿದಂಥ ರೈತರು ಹೊಲದಲ್ಲಿ ನೋಡಿದಾಗ ಅವರು ನಾನು ಸಾಮಾನ್ಯ ಆಡು ಭಾಷೆಯಲ್ಲಿ ಆ ರೈತನ ಕೇಳಿದೆ, ಎಕರೆಗೆ ಎಷ್ಟು ಪಂಪ್ ಹೊಡೆದಪ್ಪ ಕಳೆನಾಶಕ? 5-6 ಪಂಪ್ ರೀ ಅಂತ ನಾವು. 15 ಲೀಟರ್ 90 ಲೀಟರ್ ಹೋಗುತ್ತೆ. ನಾವು ಹೇಳಿದ್ದ 50% ನೀರನ್ನು ಮಾತ್ರ ಬಳಸುವಂಥ ಉದಾಹರಣೆಗಳು ಸಾಕಷ್ಟು ಉಂಟು. ಕಳೆನಾಶಕದ ಪರಿಣಾಮ ನಮಗೆ ಸಕಾರಾತ್ಮಕವಾಗಿ ಸರಿಯಾಗಿ ಕಾಣಬೇಕಪ್ಪ ಅಂತ ದ್ರಾವಣ ಬಹಳ ಮುಖ್ಯ ಸರ್. 200 ಲೀಟರ್ ನೀರು ಪ್ರತಿ ಎಕರೆಗೆ ಹೋಗಲೇಬೇಕು, ಹಿಂಬದಿಯಲ್ಲಿ ಸಿಂಪರಣೆ ಮಾಡಬೇಕು. ಇವೆರಡು ಮಾತ್ರ ಖಂಡಿತವಾಗಿ ಅವಶ್ಯವಾಗಿ. ಮತ್ತು ಭೂಮಿಯಲ್ಲಿ ಕೂಡ ತೇವಾಂಶ ಇರಲೇಬೇಕು. ತೇವಾಂಶ ಇರಬೇಕು ಸರ್. ಹುಡಿಯಾಗಿ ಈಗ ಉದಾಹರಣೆ ನಿಮ್ಗೆ ಹೇಳಬೇಕಪ್ಪ ಅಂತಂತಂದರೆ ಹುಡಿ ಹಾಯುವ ತೇವಾಂಶ ಅಂತೀವಿ. ಭೂಮಿ ಒಳಗೆ ಹಸಿರತ್ತೈತಿ, ಮೇಲಿನ ಒಂದು ಅಂಗುಲಕ್ಕಿಂತ ಕಡಿಮೆ ಮಾತ್ರ ಹುಡಿ ಹಾಯ್ತಿರ್ತದೆ. ಅಂಥದ್ದು ಹೇಳಿ ಮಾಡಿಸಿದಂಥ ಕಳೆನಾಶಕ ಹೇಳಿ ಮಾಡಿಸಿದ ಭೂಮಿ. ಮತ್ತು ಅಂಥ ಸಂದರ್ಭಗಳು ಸಿಗುವುದು ವಿರಳ. ಬಟ್ ಭೂಮಿಯಲ್ಲಿ ತೇವಾಂಶ ಮಾತ್ರ ಇರಲೇಬೇಕು. ಇದ್ದಾಗ ನಾವು ಸಿಂಪರ್ ಮಾಡಬೇಕು. ಒಣಭೂಮಿಯಲ್ಲಿ ಬೇಸಿಗೆಯಲ್ಲಿ ಉದಾಹರಣೆಗೆ ಈಗ ಇದು ನಾವು ಮುಂಗಾರು ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು. ಬಟ್ ಬೇಸಿಗೆಯಲ್ಲಿ ಒಣಭೂಮಿಯಲ್ಲಿ ಬಿತ್ತಿ ತದನಂತರ ನೀರು ಹಚ್ಚಿ ತದನಂತರ ಕಳೆನಾಶಕ ಸಿಂಪರಣೆ ಮಾಡುವಂಥ ಪದ್ಧತಿ ಇದೆ. ಅಲ್ಲಿಗೆ ಅಂದರೆ ಮೊಳಕೆ ಹೊಡೆದು ಬಿಟ್ಟಿರ್ತೈತಿ, ಅಲ್ಲಿ ಗಣನೀಯವಾದ ಪ್ರಮಾಣ ನಮ್ಮ ಪರಿಣಾಮ ದೊರೆಯುವುದಿಲ್ಲ ಮುಂಗಾರಿನಿಂದ. ಇಲ್ಲಿ ಆರ್ಥಿಕವಾಗಿ ಯಾವ ರೀತಿ ಲಾಭ? ಇಲ್ಲಿ ಆರ್ಥಿಕವಾಗಿ ಲಾಭ ನಷ್ಟವನ್ನು ನಾವು ಹೋಲಿಕೆ ಮಾಡಿದಾಗ ಆರ್ಥಿಕವಾಗಿ ಲಾಭ ನಷ್ಟ ನಮಗೆ ಎರಡೂದರಲ್ಲಿ ಸಮಾನವಾಗಿ ಕಂಡು ಬರ್ತೈತಿ. ಎಕರೆಗೆ ಕೃಷಿ ಕಾರ್ಮಿಕರನ್ನು ನಿಯೋಜನೆಗೊಳಿಸಿ ನಾವು ಕಳೆ ನಿರ್ವಹಿಸುವುದು, ಮತ್ತು ಅವಾಗ 2-3 ದಿನಗಳ ಅವಕಾಶ ನಮಗೆ ಬೇಕಾಗ್ತೈತಿ ಒಂದು ಎಕರೆಗೆ. ಬಟ್ ಇಲ್ಲಿ ಒಂದೇ ದಿನದಲ್ಲಿ ನಾವು ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನು 1+1, ಒಬ್ಬರು ಸಿಂಪರಣೆ ಮಾಡುವವರು, ಒಬ್ಬರು ನೀರನ್ನು ಒದಗಿಸುವವರು, ಈ ಪ್ರಮಾಣದಲ್ಲಿ ಮತ್ತು ಕಳೆನಾಶಕದ ಲೆಕ್ಕವನ್ನು ಹಾಕಿದಾಗ ಗಣನೀಯವಾದ ವ್ಯತ್ಯಾಸ ಸಿಗುವುದಿಲ್ಲ. ಬಟ್ ಇಳುವರಿಯಲ್ಲಿ ಗಣನೀಯವಾದ ವ್ಯತ್ಯಾಸ ಆಗತ್ತೆ. ಯಾಕಂದರೆ ತಕ್ಷಣ ಇಲ್ಲಿ ಸಮಯೋಚಿತವಾಗಿ ಸಂದರ್ಭಕ್ಕೆ ತಕ್ಷಣವೂ ಕಳೆ ನಿಯಂತ್ರಣವಾದರೆ ಅಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಲ್ಲಿ ನಾವು ಕೃಷಿ ಕಾರ್ಮಿಕರನ್ನು ಹಚ್ಚಿದಾಗ. ಇದೊಂದು ಬಿಟ್ಟರೆ ಅಂಥ ಖರ್ಚಿನಲ್ಲಿ ಅಂಥ ವ್ಯತ್ಯಾಸ ಗಣನೀಯವಾದ ವ್ಯತ್ಯಾಸ ಇಲ್ಲ. ಬಟ್ ಮುಂದೆ ನಾವು ಪಡೆಯುವಂಥ ಇಳುವರಿಯಲ್ಲಿ, ಯಾಕಂತಂದು ನೀವು ಪ್ರಾರಂಭಿಕ ಅವಧಿಯಲ್ಲಿ ಕೇಳಿದ್ರಿ ಕಳೆ ಮತ್ತು ಬೆಳೆ ಸಂದಿಗ್ಧ ಪರಿಸ್ಥಿತಿ, ಸಂದಿಗ್ಧ ಏನಾದರೂ ಅವಧಿ ಇರತ್ತಾ ಅಂತ, ಆ ಅವಧಿ ಇಲ್ಲಿ ಮುಖ್ಯವಾಗುತ್ತತಿ. ಆ ಅವಧಿಯಲ್ಲಿಗೆ ನಾವು ಕಳೆಗಳನ್ನು ಕಡಿಮೆ ಅವಧಿಯಲ್ಲಿ ಭೂಮಿಯಲ್ಲಿ ಇಟ್ಟಂಗೆ ಆಗ್ತತಿ. ಸೊ ಅದರಿಂದ ಬೆಳೆ ಚೆನ್ನಾಗಿ ಬೆಳೆದು ದಷ್ಟಪುಷ್ಟವಾಗಿ ಬೆಳೆದು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತತಿ. ಈ ಥರ ಲಾಭ ನಷ್ಟವನ್ನು ನಾವು ಅವಲೋಕಿಸಿದಾಗ ವಿಡಿ ಚೆಕ್ ಅಂತ ಹೇಳ್ತಿರ್ತೇವೆ ನಾವು ಅಧ್ಯಯನದಲ್ಲಿ. ವಿಡಿ ಚೆಕ್ ಅಂದರೆ ಪೂರ್ತಿ ಕಳೆಗಳನ್ನು ಬಿಟ್ಬಿಡೋದು, ಇನ್ನೊಂದು ಸರಿಯಾಗಿ ನಿರ್ವಹಣೆ ಮಾಡೋದು. ಇವರ ಅನುಪಾತವನ್ನು ನೋಡಿದಾಗ ಇಲ್ಲಿ 1:1.5 ಬಂದರೆ ಅಲ್ಲಿ 1:3, 1 ರೂಪಾಯಿಗೆ 3ರಷ್ಟು ನಮಗೆ ಲಾಭ ಬಂದರೆ ಎಲ್ಲಿ ಕಳೆಗಳನ್ನು ಇಟ್ಟಂಥ ಜಮೀನಿನಲ್ಲಿ 1-1.5 ಮಾತ್ರ ನಮಗೆ ದೊರೆತು ಇಲ್ಲಿ ಅಗಾಧವಾದ ವ್ಯತ್ಯಾಸ ಆಗ್ತದೆ. ಓಕೆ, ಇಷ್ಟೆಲ್ಲ ಹೇಳುವಾಗ ನಾವು ಹೋದ ಮುಂಗಾರು ಬೆಳೆಗೆ ಸಿಂಪರಣೆ ಮಾಡಿದ್ವಿ, ಹಿಂಗಾರಿ ಬೆಳೆಗೆ ಸಿಂಪರಣೆ ಮಾಡಬೇಕು ಬೇಡೋ, ಈ ಎರಡು ಕಡೆನೂ ಮಾಡಿದ್ವಿ, ಬೇಸಿಗೆಯಲ್ಲಿ ಸಿಂಪರಣೆ ಮಾಡಬೇಕು ಬೇಡೋ, ಅಷ್ಟು ಅಗಾಧವಾದ ಮೇಲಿಂದ ಮೇಲೆ ಈ ರೀತಿ ಕಳೆನಾಶಕಗಳನ್ನು ಬಳಸುವುದ್ರ ಬಗ್ಗೆನೂ ಏನು ಹೇಳ್ತೀವಿ? ಈಗ ವಿಶೇಷವಾಗಿ ಕೆಲವೊಂದು ಅಧ್ಯಯನಗಳು ಆಗಿದ್ದಾವೆ ಸರ್. ಈಗ ಮುಂಗಾರಿನಲ್ಲಿ ನಾವು ಕಳೆ ಸಿಂಪರಣೆ ಮಾಡಿ, ಒಂದು ಉದಾಹರಣೆ ಕೊಡ್ತೇನೆ ನಾನೀಗ. ಶೇಂಗಾದಲ್ಲಿ ಕಳೆನಾಶಕವನ್ನು ಸಿಂಪರಣೆ ಮಾಡಿರ್ತಾವೆ ಮುಂಗಾರಿಯಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ, ಹಿಂಗಾರಲ್ಲಿ ಅದೇ ಪ್ಲಾಟ್ನಲ್ಲಿ ವಿವಿಧ ಬೆಳೆಗಳನ್ನು ನಾವು ಬೆಳಿತೀವಿ. ಈ ಒಂದು ಬೆಳೆ ಪದ್ಧತಿಯಲ್ಲಿ ನಮ್ಮ ಹಿರಿಯರು ಹೇಳಿದ್ದೂ ಸತ್ಯ ಮತ್ತು ವೈಜ್ಞಾನಿಕವಾಗಿಯೂ ಸತ್ಯ. ಇದು ಏನಪ್ಪ ಅಂತಂತಂದರೆ ಬೆಳೆ ಪರಿವರ್ತನೆ ಅಂತ ನಾವು ಏನು ಹೇಳ್ತೀವಿ. ಮುಂಗಾರಿಯಲ್ಲಿ ದ್ವಿದಳ ಇದ್ದರೆ ಹಿಂಗಾರಿಯಲ್ಲಿ ಏಕದಳ. ಈ ರೀತಿ ಬೆಳೆ ಪದ್ಧತಿಯನ್ನು ಅನುಸರಿಸಿ ನಾವು ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡಿದರೆ ಮುಂಗಾರಿಯಲ್ಲಿ ನಾವು ಸಿಂಪರಣೆ ಮಾಡಿದಂಥ ಕಳೆನಾಶಕದ ಪರಿಣಾಮ ಹಿಂಗಾರಿ ಬೆಳೆಗಳ ಮೇಲೆ ಆಗುವುದಿಲ್ಲ. ಈ ರೀತಿ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಅವಲೋಕಿಸಬೇಕಾಗ್ತತಿ. ಮಣ್ಣಿನ ಮೇಲೆ ಏನಾದರೂ ನಾವು ಪ್ರಾರಂಭದಲ್ಲಿ ಚರ್ಚೆ ಮಾಡಿದಂಥ ಜೈವಿಕ ಸೂಕ್ಷ್ಮಾಣುಜಗಳ ಪ್ರಮಾಣ ಕಡಿಮೆ ಆಗಿರ್ತತಿ. ಬಟ್ ಮತ್ತೊಂದು ಅಡ್ವಾಂಟೇಜು, ನಾನು ಮತ್ತೊಂದು ಅನುಕೂಲತೆಯೂ ನಾನು ಹೇಳಿದೆ, ಇನ್ ಸಿಟು ಎಲ್ಲಿ ನೆಲೆ ಇರೋ ಅಲ್ಲೇ ಕಳೆ ಅಲ್ಲೇ ಮಣ್ಣಿನಲ್ಲಿ ಹೋಗೋದ್ರಿಂದ ಅದು ತಕ್ಷಣವಾಗಿ ನಮ್ಗೆ ಸಾವಯವ ಇಂಗಾಲಕ್ಕೆ ಕೊಡುಗೆ ಕೊಡಲಿಲ್ಲ ಅಂದರು, ದೀರ್ಘಾವಧಿ ಒಳಗೆ ಅದು ಸಾವಯವ ಇಂಗಾಲಕ್ಕೆ ಕೊಡುಗೆ ಕೊಡುತ್ತೆ. ಸಾವಯವ ಇಂಗಾಲನೇ ನಮ್ಮ ಸೂಕ್ಷ್ಮಾಣುಜೀವಿಗಳ ಆಹಾರ. ಈ ರೀತಿ ಪರ ಮತ್ತು ವಿರೋಧತೆ ನಡುವೆ ರೈತರು ಏನು ಮಾಡಪ್ಪ ಅಂತಾರೆ, ಆರ್ಥಿಕ ಲಾಭವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಬಳಕೆ ಮಾಡ್ಕೊಳ್ಳುವಂಥದ್ದು ಒಂದು ಸಲಹೆ. ಒಳ್ಳೆಯದು ಡಾಕ್ಟರ್ ಬಸವರಾಜ್ ಏಣಿಗೆ ಅವರೇ, ಇಷ್ಟೆಲ್ಲ ಕಳೆನಾಶಕಗಳನ್ನು ಬಳಸುವಂಥ ಸಂದರ್ಭದೊಳಗೆ ಏನೆಲ್ಲ ಗಮನಿಸಬೇಕು ಮತ್ತು ಹೇಗೆ ಬಳಸಬೇಕು, ಯಾವ್ಯಾವ್ದು ಬಳಸಬೇಕು ಮತ್ತು ಎಲ್ಲಿ ಕಾಳಜಿಯನ್ನು ವಹಿಸಬೇಕು, ಎಲ್ಲಿ ಮೈ ಮರಿಬಾರದು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಮುಂಗಾರು ಬೆಳೆಯಲ್ಲಿ ಕಳೆನಾಶಕಗಳ ನಿರ್ವಹಣೆ ಈ ಕುರಿತು ಇದುವರೆಗೂ ಬೇಸಾಯ ತಜ್ಞರಾದ ಡಾಕ್ಟರ್ ಬಸವರಾಜ್ ಎಸ್ ಏಣಿಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ್ ರಾಂಬಡಗಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು 4,010 to 5,020, ಒಣಮೆಣಸಿನಕಾಯಿ 4,670 to 38,699, ಹೆಸರುಕಾಳು 1,900 to 6,690, ಗೆಜ್ಜೆ ಶೇಂಗಾ 2,570 to 7,170, ಬಿಳಿಜೋಳ 2,436 to 3,456, ಗದಗ ಮಾರುಕಟ್ಟೆ ಕಡಲೆಕಾಳು 2,559 to 5,101, ಹೆಸರುಕಾಳು 5,067 to 7,412, ಗೆಜ್ಜೆ ಶೇಂಗಾ 2,698 to 6,339, ಬಿಳಿಜೋಳ 1,500 to 4,479, ಮೆಕ್ಕೆಜೋಳ 1,790, ಕುಸುಬೆ 1,611 to 4,101, ಸೋಯಾಬೀನ್ 3,811 to 4,712, ಸೂರ್ಯಕಾಂತಿ 4,369 to 4,369, ತೊಗರಿ 3,289 to 4,712, ಗೋಧಿ 2,062 to 6,013, ಬಾಗಲಕೋಟೆ ಮಾರುಕಟ್ಟೆ ಕಡಲೆಕಾಳು 3859 4826, ಅಲಸಂದೆ 7126 7412, ಹೆಸರುಕಾಳು 4111, ಗೆಜ್ಜೆ ಶೇಂಗಾ 2970 7050, ಮೆಕ್ಕೆಜೋಳ 1831 1966, ಸೂರ್ಯಕಾಂತಿ 3809 4309, ತೊಗರಿ 6000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ನಾಳೆಯ ಕೃಷಿರಂಗದಲ್ಲಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಶ್ವಾಸಕೋಶದ ಕ್ಷಯರೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ವಿನಯ್ ಕುಮಾರ್, ನಡೆಸಿಕೊಡುತ್ತಾರೆ ಡಾಕ್ಟರ್ ಶಶಿಧರ ನರೇಂದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಟಿಎಂ ಆಸ್ಪತ್ರೆ ಧಾರವಾಡ. ಇದಾಗಿತ್ತು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ. ಆತ್ಮೀಯರೇ, ಮುಕ್ತಿ ಎನ್ನುವುದು ಸಾರೇ ಚೆಲ್ಲದ ಮುಕ್ತಿ.